ಹೂವಿನ ಬೇಸಾಯ ಇದು ಒಂಥರ ಉದ್ಯಮ ಅಂತ ನಾವು ಕರಿತೀವಿ, ಫ್ಲೋರಿಕಲ್ಚರ್ ಇಂಡಸ್ಟ್ರಿ. ನಾವು ಬೇರೆ ರೀತಿ ನೋಡಿದಾಗ ಕೃಷಿ ವ್ಯವಸಾಯ ಅಂತ ಅನ್ಕೋತೀವಿ. ಸೊ ಹೂವಿಂದ ಎಂಟರ್ಪ್ರೈಸಸ್ ಅಂದಾಗ ನಾವು ವರ್ಷವಿಡೀ ನಾವು ಬೇಕಾದಂಥ ಗುಲಾಬಿ ಆಗಿರ್ಬೋದು, ಕಾರ್ನೇಷನ್ ಆಗಿರ್ಬೋದು, ಜರ್ಬೇರ ಆಗಿರ್ಬೋದು, ಈ ಪ್ರಮುಖವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬೆಳೆಗಳನ್ನು ಬೆಳ್ಕೋಬಹುದು. ಅದೇ ರೀತಿ ಆರ್ಕಿಡ್, ಆಂಥೂರಿಯಂ, ಹೆಚ್ಚಿನ ತೇವಾಂಶ ಬೇಕಾಗಿರುತ್ತೆ. ಸೊ ಸ್ವಲ್ಪ ಹೆಚ್ಚಿನ ನಿರ್ವಹಣೆ ಬೇಕಾಗಿರೋದ್ರಿಂದ ಸ್ವಲ್ಪ ನಾವು ಕೇರ್ ತೊಗೊಂಡು ಬೆಳೆಸಬೇಕಾಗತ್ತೆ. ಬಟ್ ಇದನ್ನು ಸ್ಟಾರ್ಟ್ಅಪ್ ರೀತಿಯಲ್ಲಿ ನೋಡಬೇಕಂದ್ರೆ ಸಾಕಷ್ಟು ಇಂಜಿನಿಯರ್ಸ್ ಆಗಿರ್ಬೋದು, ಕೃಷಿ ಪದವೀಧರ ಆಗಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಇರುವಂತ ಲ್ಯಾಂಡ್ ಏರಿಯಾ ಕಡಿಮೆ ಆಗ್ತಾ ಇದೆ ದಿನ. ಸೊ ಒಂದು 10 ಗುಂಟೆ ಜಾಗದಲ್ಲಿ ನಾವು 10 ಎಕರೆ ಹೊರಗಡೆ ಪ್ರದೇಶದಲ್ಲಿ ಬೇಸಾಯ ಮಾಡ್ತೀವಿ. ಅದನ್ನ ನಾವು ಇಲ್ಲಿ 10 ಗುಂಟೆದಲ್ಲಿ ಅಷ್ಟು ಆದಾಯವನ್ನು ಗಳಿಸಬಹುದು. ಇಲ್ಲಿ ಹೈ ವ್ಯಾಲ್ಯೂ ಅಥವಾ ಹೆಚ್ಚು ಹಣವನ್ನು ಕೊಡ್ತಕ್ಕಂಥ ಹೂವಿನ ಹೂಗಳು ಅಥವಾ ಹೂವಿನ ಬೆಳೆ ಯಾವ ಅಂತಿರ್ತಾವೆ? ನಾವು ಪುಷ್ಪ ಕೃಷಿಯಲ್ಲಿ ಹೆಚ್ಚಿನ ಮೌಲ್ಯ ಇರುವಂಥ ಕಡಿಮೆ ಸಾಂದ್ರತೆ ಉಳ್ಳ ಬೆಳೆಗಳನ್ನು ನಾವು ಬೆಳೆಸಬೇಕಾಗತ್ತೆ. ಇಲ್ಲಿ ಗುಲಾಬಿ ಆಗಿರ್ಬೋದು, ಜರ್ಬೇರ ಆಗಿರ್ಬೋದು, ಕಾರ್ನೇಷನ್ ಆಗಿರ್ಬೋದು, ಆರ್ಕಿಡ್ ಆಗಿರ್ಬೋದು, ಆಂಥೂರಿಯಂ ಆಗಿರ್ಬೋದು, ಪ್ರಮುಖವಾದಂಥ ಲಿಲ್ಲಿಗಳು ಆಗಿರ್ಬೋದು, ಈ ಬೆಳೆಗಳನ್ನು ನಾವು ನೆರಳು ಪರದೆ ಆಗಿರ್ಬೋದು ಅಥವಾ ಸಂರಕ್ಷಿತ ಬೇಸಾಯ ಅಡಿಯಲ್ಲಿ ಬೆಳೆಸಬೇಕಂತ ನಾವು ರೆಕಮೆಂಡ್ ಮಾಡ್ತೀವಿ. ಅಂದ್ರೆ ಇವೆಲ್ಲ ನೀವು ಹೇಳಿದಂತ ಒಂದು ಪುಷ್ಪಗಳನ್ನ ಅಥವಾ ಹೂ ಫ್ಲವರ್ಗಳನ್ನ ನೆರಳು ಪರದೆಯಲ್ಲೇ ಬೆಳಿಬಹುದು. ಹೌದು, ಹೊರಗಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಬೇಸಾಯವನ್ನು ಹೊರಗಡೆ ನಾವು ಬೇಕಾದಂತ ಬೆಳೆ ಮಾಡಕ್ ಆ ರೀತಿ ವಾತಾವರಣ ಬೇಕಾಗತ್ತೆ. ಅದೇ ರೀತಿ ನಾವು ಎಕ್ಸ್ಪೋರ್ಟ್ ರಫ್ತು ಮಾಡ್ಬೇಕಪ್ಪ ಅಂತಂದ್ರೆ ದಂಟಿನ ಉದ್ದ ಬೇರೆ ಬೇರೆ ಕಂಟ್ರೀಸ್, ಯುರೋಪಿಯನ್ ಒಕ್ಕೂಟ ಆಗಿರ್ಬೋದು ಅಥವಾ ನಾವು ದೇಶಿ ಮಾರ್ಕೆಟ್ ಅಲ್ಲಿ ಕಳಿಸ್ಬೇಕಂದ್ರೆ, ಅದೇ ರೀತಿ ನಾವು ಅಮೆರಿಕನ್ ಮಾರ್ಕೆಟ್, ಸೊಸೈಟಿ ಆಫ್ ಅಮೆರಿಕನ್ ಫ್ಲೋರಿಸ್ಟ್ ಅಂತಿದೆ, ಅವ್ರದ್ದು ಬೇಕಾದಂಥ ಗ್ರೇಡ್ಸ್ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಉದಾಹರಣೆಗೆ ಡಯಾಮೀಟರ್ ಆಗಿರ್ಬೋದು, ಹೂವಿನ ಡಯಾಮೀಟರ್ ಆಗಿರ್ಬೋದು, ದಂಟಿನ ಲೆಂತ್ ಆಗಿರ್ಬೋದು, ಈ ರೀತಿ ನಾವು ಡೈಮೆನ್ಷನ್ಸ್ ಪ್ರಕಾರ ಬೆಳೆಸಬೇಕಾಗತ್ತೆ. ಹೊರಗಿನ ವಾತಾವರಣ ಬೆಳೆಸೋದು ಕಷ್ಟ ಆಗುತ್ತೆ. ಈಗ ಶೇಡ್ ನೆಟ್ ಅನ್ನು ಹಾಕೋಬೇಕಾದಾಗ ಅಂದಾಜು ಖರ್ಚು ವೆಚ್ಚಗಳಷ್ಟು ಬರ್ತವೆ? ಒಬ್ಬ ಯುವಕ ಒಂದು 10 ಗುಂಟೆ ಇರ್ಬೋದು, ಒಂದು 1/2 ಎಕರೆದಲ್ಲಿ ಒಳ್ಳೆಯ ಒಂದು ಹೂವಿನ ಬೇಸಾಯವನ್ನು ಮಾಡಿ ಅದನ್ನು ರಫ್ತು ಮಾಡ್ತಕ್ಕಂಥ ರಫ್ತು ಯೋಗ್ಯವಾದಂಥ ಹೂಗಳನ್ನು ಬೆಳಿಲಿಕ್ಕೆ ಒಂದು 1/2 ಎಕರೆದಲ್ಲಿ ಎಷ್ಟು ಖರ್ಚು ವೆಚ್ಚ ಆಗ್ಬೋದು ಅಂತ ಶೇಡ್ ನೆಟ್ ಅಥವಾ ಫಾಲಿ ಹೌಸ್ ಅನ್ನು ಹಾಕೊಳ್ಳಿಕ್ಕೆ? ಸರಿ ಸುಮಾರು ಪ್ರಮುಖವಾಗಿ ಪಾಲಿ ಹೌಸ್, ನಾವು ನೈಸರ್ಗಿಕ ಗವಾಕ್ಷಿ ಉಳ್ಳ ಪಾಲಿ ಮನೆ ಅಂತ ಕರಿತೀವಿ. ಸೊ ಇದು ನೈಸರ್ಗಿಕ ಗವಾಕ್ಷಿ ಉಳ್ಳ ಪಾಲಿ ಮನೆ ಸರಿ ಸುಮಾರು ಪ್ರತಿ ಚದರ ಮೀಟರಿಗೆ 1,000 ರೂಪಾಯಿ ಖರ್ಚಾಗುತ್ತೆ. ಸುಮಾರು 20 ಲಕ್ಷ ರೂಪಾಯಿ ಖರ್ಚು ಬರುತ್ತೆ 20 ಗುಂಟೆಗೆ ಅಥವಾ 1/2 ಎಕರೆಗೆ. ಅದೇ ರೀತಿ ನೆರಳು ಪರದೆ ಮನೆ, ನಾವು ಶೇಡ್ ನೆಟ್ ಹೌಸ್ ಅಂತ ಕರಿತೀವಿ. ಸೊ ಸರಿ ಸುಮಾರು 400 ರೂಪಾಯಿ ಪ್ರತಿ ಚದರ ಮೀಟರಿಗೆ ಖರ್ಚು ಬರುತ್ತೆ, ಸುಮಾರು 8 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಇನಿಷಿಯೇಟಿವ್ ಫಾರ್ ಅರ್ಬನ್ ಕ್ಲಸ್ಟರ್ ಆಗಿರ್ಬೋದು, ಕೃಷಿ ಭಾಗ್ಯ ಯೋಜನೆ ಆಗಿರ್ಬೋದು, ಅದರಲ್ಲಿ ಕೂಡ 50% ಸಹಾಯಧನ ಸಾಮಾನ್ಯ ರೈತರಿಗೆ ಸಿಗುತ್ತೆ. ಸೊ ಸಹಾಯಧನ ಪಡ್ಕೊಂಡು ಈ ರೀತಿ ವ್ಯವಸಾಯ ಮಾಡಿದರೆ ಒಳ್ಳೇದಾಗುತ್ತೆ. ಪುಷ್ಪ ಕೃಷಿ ಆಗಿರ್ಬೋದು ಅಥವಾ ಅಧಿಕ ಮೌಲ್ಯ ಇರುವಂಥ ಬೆಳೆಗಳು, ಉದಾಹರಣೆಗೆ ಕೆಲವೊಂದು ತರಕಾರಿ ಆಗಿರ್ಬೋದು, ದೊಡ್ಡ ಮೆಣಸಿನ್ಕಾಯಿ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಗರ್ಕಿನ್ ಆಗಿರ್ಬೋದು, ಚೆರ್ರಿ ಟೊಮ್ಯಾಟೋಸ್ ಆಗಿರ್ಬೋದು, ಈ ರೀತಿ ವಿವಿಧ ಬೆಳೆಗಳನ್ನು ನಾವು ಬೆಳ್ಕೋಬಹುದು 20 ಗುಂಟೆ ಪ್ರದೇಶದಲ್ಲಿ. ಹೇಗೆ ಈಗ ರಫ್ತು ಮಾಡಲಿಕ್ಕೆ ನಾವು ಒಂದು ಹೂವಿನ ಬೇಸಾಯವನ್ನು ಪ್ರಾರಂಭ ಮಾಡಬೇಕು ಆಗಿತ್ತಂತ ಯುವಕರು ಹೇಗೆ ಮುಂದುವರಿಬೇಕು? ಇಲ್ಲಿ ಒಬ್ಬರು ಯುವಕರು ಮನಸ್ಸು ಮಾಡ್ತಾರೆ ನಾನು ರಫ್ತ ಯೋಗ್ಯ ಹೂವನ್ನು ಬೆಳಿಬೇಕು ಅಂತ ಮನಸ್ಸು ಮಾಡಿದಾಗ ಯಾವ ರೀತಿ ಮುಂದುವರಿಬೇಕು ಅವರು? ಮೊಟ್ಟ ಮೊದಲನೇದಾಗಿ ಅವರು ಸಂಪೂರ್ಣವಾಗಿ ತಿಳ್ಕೋಬೇಕು ಇದು ಸಂರಕ್ಷಿತ ಬೇಸಾಯ ಏನು, ಅದ್ರ ಬಗ್ಗೆ ಬೆಳೆ ಯಾವ್ದು ಬೆಳೆಸಬೇಕು, ಒಂದು ಸುದೀರ್ಘವಾಗ ವಿಜ್ಞಾನಿಗಳು ಚರ್ಚೆ ಮಾಡಬೇಕು. ಆಮೇಲೆ ಡಿಟೇಲ್ ಪ್ರೋಗ್ರಾಮ್ ಅದರದ್ದು ಹಾಕೋಬೇಕು, ಎಷ್ಟು ದಿವಸದಲ್ಲಿ ಇಳುವರಿ ಬರುತ್ತೆ, ಅದರದ್ದು ಎಕನಾಮಿಕ್ಸ್ ಏನು, ಒಂದು ನಾವೇನೈತೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡ್ಕೋಬೇಕು, ವಿಸ್ತೃತ ವರದಿ ತಯಾರು ಮಾಡಿಕೊಂಡು ನಾವು ಬ್ಯಾಂಕಿಗೆ ಅಪ್ರೋಚ್ ಮಾಡ್ಕೋಬೇಕು. ಯಾಕಂದರೆ ಕೆಲವೊಂದು ಕ್ರೆಡಿಟ್ ಲಿಂಕ್ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಇದೆ. ಈಗ ನಾವೇನಾಗುತ್ತೆ ನೇರವಾಗಿ ರೈತರಿಗೆ ಅಕೌಂಟಿಗೆ ಹಣ ಜಮಾ ಆಗುತ್ತೆ, ಸೊ ಸಬ್ಸಿಡಿ ಮೊತ್ತ. ಸೊ ಹಾಗಾಗಿ ನಾವು ಸಬ್ಸಿಡಿ ತೊಗೋಬೇಕು, ನಮಗೆ ಇನಿಷಿಯಲ್ ಡೇಸಲ್ಲಿ ಹೆಚ್ಚಿನ ಲಾಭ ಆಗುತ್ತೆ. ಆಮೇಲೆ ತರಬೇತಿಗಳನ್ನು ನಾವು ಸತತವಾಗಿ ತರಬೇತಿಗಳನ್ನು ನಾವು ಹಮ್ಮಿಕೊಳ್ತೀವಿ. ಸೊ ಒಂದು ವಾರ ಆಯಿತು, 15 ದಿವಸ ಆ ಬೆಳೆ ಕುರಿತು ಸುದೀರ್ಘ ಮಾಹಿತಿ ಪಡ್ಕೊಂಡು ಆ ತರಬೇತಿ ಹಾಜರಾಗಿ ಅವರು ಪ್ರಾಯೋಗಿಕ ತರಬೇತಿಗಳನ್ನು ವಿವಿಧ ತರಬೇತಿ ಕೇಂದ್ರಗಳಲ್ಲಿ, ತೋಟಗಾರಿಕೆ ತರಬೇತಿ ಕೇಂದ್ರಗಳಾದ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಅವರು ಸಂಪೂರ್ಣ ಮಾಹಿತಿ ಪಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ. ಮತ್ತು ಪ್ರಮುಖವಾಗಿ ನಾವು ಬೆಕ್ಕದ ಬೆಳೆ ಬೆಳೆಸಬಹುದು, ಬಟ್ ಮಾರುಕಟ್ಟೆ ಬಹಳ ಮುಖ್ಯ. ನಾವು ಎಲ್ಲಿ ಕಳಿಸಬೇಕು, ಯಾವ ರೀತಿ ಮಾರಾಟ ಬಹಳ ಮುಖ್ಯ. ಹೌದು, ಬಹಳ ಮುಖ್ಯ. ಯಾವ ಸೀಸನ್ ಅಲ್ಲಿ ಬೆಳೆಸಬೇಕು ಮತ್ತು ಯಾವ ಮಾರುಕಟ್ಟೆಯಲ್ಲಿ ಯಾವಾಗ ಹೆಚ್ಚಿನ ಡಿಮಾಂಡ್ ಇರುತ್ತೆ, ಸೊ ಆ ರೀತಿ ನಾವು ಅನಾಲಿಸಿಸ್ ಮಾಡ್ಕೋಬೇಕು. ಉದಾಹರಣೆಗೆ ಹೇಳಬೇಕಂತಂದ್ರೆ ಇವಾಗ ಯುರೋಪಿಯನ್ ಮಾರ್ಕೆಟಲ್ಲಿ ಎಸ್ಪೆಷಲಿ ಫೆಬ್ರವರಿ ಮಂತ್, ಅಲ್ಲಿ ಚಳಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಚಳಿ ಜಾಸ್ತಿ ಆದಾಗ ಏನಾಗುತ್ತೆ, ಅವರಿಗೆ ಉತ್ಪಾದನೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ಏಷ್ಯನ್ ಕಂಟ್ರೀಸ್, ಭಾರತ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಯಿಂದ ಅವ್ರು ಆಮದು ಮಾಡ್ಕೋತಾರೆ ಜಾಸ್ತಿ. ಸೊ ಅವ್ರಿಗೆ ಉತ್ಪಾದನೆ ವೆಚ್ಚ ಭಾಳ ಜಾಸ್ತಿ ಆಗಿರೋದ್ರಿಂದ ಆಮದರಲ್ಲಿ ಅವ್ರಿಗೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಕ್ವಾಲಿಟಿ ಹೂವನ್ನು ನಾವು ಪೂರೈಕೆ ಮಾಡ್ಕೋಬೋದು. ಪ್ರಮುಖವಾಗಿ ಗುಲಾಬಿದ ಹೇಳಬೇಕಂದ್ರೆ ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು, ಮದರ್ಸ್ ಡೇ ಆಗಿರ್ಬೋದು, ಇಂಥ ಸಮಯದಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಮತ್ತು ಎಸ್ಪೆಷಲಿ ಚಳಿಗಾಲದಲ್ಲಿ ಒಳ್ಳೆ ಗುಣಮಟ್ಟದ ನಾವು ಗುಲಾಬಿಯನ್ನು ಬೆಳೆಸಬಹುದು ಭಾರತೀಯ ವಾತಾವರಣ ಅಡಿಯಲ್ಲಿ. ಅಂದ್ರೆ ನಮ್ಮ ರಾಯಚೂರು ವಾತಾವರಣದಲ್ಲಿ ಯಾವ ರೀತಿ ಇಲ್ಲಿ ಗುಲಾಬಿಯನ್ನ ಮಾಡ್ಲಿಕ್ಕೆ ಅವಕಾಶ ಇರೋದು? ಗುಲಾಬಿ ಬೇಸಾಯ, ಗುಲಾಬಿ ಬೇಸಾಯ ಮಾಡಬಹುದು. ನಾವೇನ್ ಮಾಡ್ಬೇಕಂದ್ರೆ ಗುಲಾಬಿ ಸರಿಸುಮಾರು ಯಾವುದೇ ಸಂರಕ್ಷಿತ ಬೇಸಾಯದಲ್ಲಿ ಸುಮಾರು 25-35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ನಾವು ಒಳ್ಳೆ ವಾತಾವರಣದಲ್ಲಿ ಬೆಳೆಸಬಹುದು. ಉಷ್ಣಾಂಶ ಜಾಸ್ತಿ ಐತೆ, ನಾವು ಚಳಿಗಾಲದಲ್ಲಿ ಈ ಟೆಂಪರೇಚರ್ ಮೇಂಟೈನ್ ಮಾಡಬಹುದು. ನಾವು ಅದೇ ರೀತಿ ಪ್ರೋಗ್ರಾಮ್ ಫ್ಲವರಿಂಗ್ ಅಂತೀವಿ ನಾವು, ಆ ಸಮಯದಲ್ಲಿ ನಾವು ಇಳುವರಿ ಚಾಟ್ನಿ ಮಾಡೋದಾಗಿರ್ಬೋದು, ಅದೇ ರೀತಿ ನಾವು ವಿವಿಧ ಇಂಟರ್ಕಲ್ಚರಲ್ ಆಪರೇಷನ್ಸ್ ಮಾಡೋದಾಗಿರ್ಬೋದು ಮಾಡ್ಕೋಬೇಕು. ಆ ಸಮಯದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಲ್ಲಿ ಇಳುವರಿ ಬರೋಂಗೆ ನಾವು ನೋಡ್ಕೋಬೇಕು. ಆಮೇಲೆ ಏನು ವೆಜಿಟೇಟಿವ್ ಗ್ರೋತ್ ಏನಂತೀವಿ ಅದು ಸಮ್ಮರ್ ಮಂತ್ಸಲ್ಲಿ ನಾವು ಮೇಂಟೈನ್ ಮಾಡಬೇಕು, ಮಾಡಬಹುದು. ಆಮೇಲೆ ನಾವು ಫಾಗರ್ಸ್, ಮಿಸ್ಟರ್ಸ್ ಆಗಿರ್ಬೋದು, ಆಮೇಲೆ ಯಾವ ರೀತಿ ನಾವು ಉಷ್ಣಾಂಶ ಕಡಿಮೆ ಮಾಡೋದಂತ ಆ ರೀತಿ ಗೆಜೆಟ್ಸ್ ಎಲ್ಲನೂ ನಾವು ನಮ್ಮ ಸಂರಕ್ಷಿತ ಬೇಸಾಯ ಪಾಲಿಮನೆ ಆಗಿರ್ಬೋದು ಅಥವಾ ಹೈ ಕಾಸ್ಟ್, ಮೀಡಿಯಂ ಕಾಸ್ಟ್, ಲೋ ಕಾಸ್ಟ್ ಪಾಲಿಮನೆಯಲ್ಲಿ ಇವೆಲ್ಲ ಗ್ಯಾಜೆಟ್ಸ್ ನಾವು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಬೆಳೆಸ್ಬಹುದು ರಾಯಚೂರಲ್ಲಿ, ಖಂಡಿತವಾಗಿ ನಾವು ಗುಲಾಬಿ ಬೆಳೆಸ್ಬಹುದು. ಈಗ ಹೂವನ್ನು ನಾವು ರಫ್ತು ಮಾಡಬೇಕಾಗಿತ್ತಾದಾಗ ಯಾವ ರೀತಿಯಲ್ಲಿ ಪ್ರೊಸೀಜರ್ ಇರ್ತವೆ, ಏನು ಒಂದು ಕ್ರೈಟೇರಿಯಾಗಳಿರ್ತವೆ? ಒಂದು ಕೃಷಿ ಉತ್ಪನ್ನವನ್ನು ರಫ್ತು ಮಾಡಬೇಕಾದ 101 ನಿರ್ಬಂಧಗಳು ಬರ್ತಿರ್ತವೆ, ಏನಿರ್ತವೆ ಮುಖ್ಯವಾಗಿ? ಮುಖ್ಯವಾಗಿ ಇದರಲ್ಲಿ ನಾವು ಯಾವ ದೇಶಕ್ಕೆ ಸಪ್ಲೈ ಮಾಡಬೇಕಂತೀವಿ, ರಫ್ತು ಮಾಡಬೇಕಂತೀವಿ, ಅವ್ರದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಇದೆ. ಉದಾಹರಣೆಗೆ ದಂಟಿನ ಸೈಜ್ ಒಂದು 60 ಸೆಂಟಿಮೀಟರ್ ಉದ್ದ ದಂಟಿನ ಲೆಂತ್ ಇರಬೇಕು ಗುಲಾಬಿಯಲ್ಲಿ. ಅದೇ ರೀತಿ 3-5 ಫ್ಲವರ್ ಬಡ್ ಇರಬೇಕು, ಅದಕ್ಕೆ ಸ್ಟ್ಯಾಂಡರ್ಡ್ ಹೂವು ಅಂತ ಕರಿತೀವಿ ನಮ್ಮ ಇಂಗ್ಲೀಷಲ್ಲಿ, ಸ್ಟ್ಯಾಂಡರ್ಡ್ ಟೈಪ್ ಆಫ್ ಫ್ಲವರ್ ಅಂತ ಗುಲಾಬಿಯಲ್ಲಿ ಕರಿತೀವಿ. ಸೊ ಆ ರೀತಿ ತಳಿ ನಾವು ಆಯ್ಕೆ ಮಾಡ್ಕೋಬೇಕು. ಅದೇ ರೀತಿ ಈಗಾಗಲೇ ತಾವು ಹೇಳಿದಾಗೆ ಕೆಲವು ನಿರ್ಬಂಧಗಳಿರುತ್ತೆ. ಸೊ ನಾವು ಜಾಸ್ತಿ ಸಿಂಪರಣೆಗೋಸ್ಕರ ನಾವು ಔಷಧಿಯನ್ನು ಬಳಕೆ ಮಾಡೋಕ್ಕಾಗಲ್ಲ. ಉದಾಹರಣೆಗೆ ನೀವು ಪ್ಲಾಂಟ್ ಪ್ರೊಟೆಕ್ಷನ್ ಮೆಜರ್ ಸಂರಕ್ಷಿತ ಬೇಸಾಯದಲ್ಲಿ ಇಷ್ಟಿಷ್ಟು ಪರ್ಮಿಸೆಬಲ್ ಲಿಮಿಟ್ ಅಂತ ಔಷಧಿ ಬಳಕೆ ಮಾಡಬೇಕಾಗುತ್ತೆ. ಅದೇ ರೀತಿ ಪೋಷಕಾಂಶಗಳು ಕೂಡ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಮೇಂಟೈನ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಆ ರೀತಿ ಇದ್ದಾಗ ನಾವು ರಫ್ತು ಮಾಡಬಹುದು. ಹೇಗೆ ತಾವು ತೋಟಗಾರಿಕಾ ತಜ್ಞರಿದ್ದೀರಿ, ನಮ್ಮ ಕರ್ನಾಟಕದಲ್ಲಿ ಈ ಥರ ಫ್ಲವರ್ ಸ್ಟಾರ್ಟಪ್ಗಳನ್ನು ಮಾಡಿದಂಥ ಕಂಪ್ನಿಗಳು ಪ್ರೈವೇಟಾಗಿ ಸಾಕಷ್ಟು ಇದಾವೆ? ಸಾಕಷ್ಟು ಕಂಪನಿಗಳು ಪ್ರಾರಂಭ ಆಗಿದಾವೆ. ಕರ್ನಾಟಕ ಆಗಿರ್ಬೋದು, ಕರ್ನಾಟಕ ಬಾರ್ಡರ್ದಲ್ಲಿ ಇಲ್ಲಿ ಹತ್ರ ಅಂದರೆ ಆಂಧ್ರದಲ್ಲಿ ಇದ್ದಾವೆ, ಕರ್ನಾಟಕ ಬಾರ್ಡರ್ ಬಳ್ಳಾರಿಯೆಲ್ಲ ಇದ್ದಾವೆ, ಈವನ್ ಬೀದರಲ್ಲಿ ಸ್ಟಾರ್ಟಪ್ಸ್ ಸಾಕಷ್ಟು ಬಂದಿದ್ದಾವೆ. ಇನ್ ಆ್ಯಂಡ್ ಅರೌಂಡ್ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಟಾರ್ಟಪ್ ಬಂದಿದೆ. ಸೊ ಸಾಕಷ್ಟು ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹ ನೀಡಿದೆ. ಕಳೆದ 10 ವರ್ಷದಲ್ಲಿ ಸುಮಾರು ನಾವು ಒಂದು 10 ಪಟ್ಟು ಹೆಚ್ಚಿನ ನಾವು ಸಂರಕ್ಷಿತ ಬೇಸಾಯದಲ್ಲಿ ಈ ಥರ ಹೂವಿನ ಬೇಸಾಯ ನಾವು ನೋಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ರಫ್ತಿಗೆ ಇದಕ್ಕೆ ಬೇಡಿಕೆ ಇದೆ. ಯುರೋಪಿಯನ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಗಲ್ಫ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಅಮೇರಿಕನ್ ಮಾರ್ಕೆಟ್ ಆಗಿರ್ಬೋದು, ಸಾಕಷ್ಟು ಬೇಡಿಕೆ ಇದೆ ರಫ್ತಿಗೆ. ಆಮೇಲೆ ನಾವು ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಕೂಡ ಅಂತೀವಿ, ಅಂದರೆ ಜಿಲ್ಲೆದಿಂದ ಜಿಲ್ಲೆ ಅಥವಾ ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ. ಉದಾಹರಣೆಗೆ ಬೆಂಗಳೂರಿಂದ ಸಾಕಷ್ಟು ಇದರದ್ದು ಇಡೀ ನಮ್ಮ ಇಂಡಿಯಾದಲ್ಲಿ ರಫ್ತು ಆಗ್ತಾ ಇದೆ, ಡೊಮೆಸ್ಟಿಕ್ ರಫ್ತು ಅಂತ. ಅಂದ್ರೆ ಹೂವಿನ ಒಂದು ಬೇಸಾಯ ಉತ್ಪಾದನೆಗೆ ಸಾಕಷ್ಟು ಒಂದು ಸ್ಕೋಪ್ ಇದೆ ಅಂದಂಗಾಯ್ತು, ಸಾಕಷ್ಟು ಅವಕಾಶ ಇದೆ. ಹೇಗೆ ರಾಯಚೂರು ಜಿಲ್ಲೆಯಲ್ಲಿ ಯಾಕೆ ಇದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತಿರೋ, ಅಥವಾ ಇದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಅಂತಿರೋ, ಅಥವಾ ರಿಸ್ಕ್ ತಗೊಳಕ್ಕೆ ಮುಂದೆ ಬರ್ತಾ ಇಲ್ಲ ಅಂತೀರ, ರೈತರು ಇರ್ಬೋದು, ಯುವಕರು ಇರ್ಬೋದು? ಸೊ ಯಾವುದೇ ಒಂದು ನಾವು ಉದ್ಯಮ ಪ್ರಾರಂಭ ಮಾಡ್ಬೇಕಂದ್ರೆ ರೈತರು ಏನ್ ಮಾಡ್ತಾರೆ, ಮೊದಲು ಒಂದು ಸಕ್ಸಸ್ಫುಲ್ ಯೂನಿಟ್ಸ್ ಆಗಿದ್ದ ಎಲ್ಲ ಅದನ್ನು ನೋಡ್ಕೊಂಡು ಬರೋ ಪ್ರಯತ್ನ ಮಾಡ್ತಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಆ ತರ ಇನ್ನು ಯೂನಿಟ್ ಸ್ಟಾರ್ಟ್ ಆಗಿಲ್ಲ. ಸೊ ಯುವಕರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಂಡು ನಾವು ಅವ್ರಿಗೆ ತಾಂತ್ರಿಕ ನೆರವು ನೀಡ್ತೀವಿ. ಸೊ ಯಾವ ರೀತಿ ಯಾವ ತಳಿ ಬೆಳೆಸ್ಬೇಕು, ನಾವು ಇಲ್ಲಿ ಯಾವ ರೀತಿ ರಫ್ತು ಮಾಡ್ಕೋಬಹುದು ಅಥವಾ ಯಾವ ಥರ ಬೆಳೆಸಬೇಕಾದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತೊಗೊಂಡು ಸ್ವಲ್ಪ ರಿಸ್ಕ್ ತೊಗೊಂಡು ಸ್ಟಾರ್ಟ್ ಮಾಡಿದರೆ ಲಾಭ ಆಗುತ್ತೆ. ಇದರಲ್ಲಿ ಸಾಕಷ್ಟು ನಾವು ಇದರದ್ದು ಸುಮಾರು ಒಂದು 15 ವರ್ಷದಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹೂವಿನ ಬೇಸಾಯದಲ್ಲಿ. ಸಾಕಷ್ಟು ಲಾಭ ಇದೆ, ಯುವಕರು ಮುಂದೆ ಬರಬೇಕು, ಸ್ವಲ್ಪ ರಿಸ್ಕ್ ತೊಗೊಂಡಿದರೆ ಲಾಭ ಇದೆ. ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳ. ಈಗ ರಫ್ತು ಯೋಗ್ಯ ಹೂವನ್ನ ಬೆಳಿಬೇಕಾದ್ರೆ ಶೇಡ್ ನೆಟ್ಟಲ್ಲೇ ಬೆಳಿಬೇಕಂತ ಹೇಳ್ತಿರ ತಾವು, ಅಥವಾ ಇಲ್ಲ ಹೊರಗಡೆನೂ ಬೆಳೆದು ನಾವು ರಫ್ತನ್ನ ಮಾಡಬಹುದು ಫ್ಲವರ್ಸ್ ಅಂತ ಹೇಳ್ತಾರೆ ಹೇಗೆ? ನನ್ನ ಪ್ರಕಾರ ಸಂರಕ್ಷಿತ ಬೇಸಾಯದಲ್ಲಿ ಬೆಳೆಸಬೇಕು. ಸಂರಕ್ಷಿತ ಬೇಸಾಯ ನಿಮಗೆ ಶೇಡ್ ನೆಟ್ ಆಗಿರ್ಬೋದು ಅಥವಾ ಪಾಲಿಹೌಸ್ ಆಗಿರ್ಬೋದು, ಪ್ರಮುಖವಾಗಿ ಪಾಲಿಹೌಸ್, ಯಾಕಂದ್ರೆ ನಾವು ಅದರಲ್ಲಿ ಬೇಕಾಗುವಂತ ತೇವಾಂಶ ಆಗಿರ್ಬೋದು, ಉಷ್ಣಾಂಶ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕೂಡ ನಾವು ಇದರಲ್ಲಿ ನಿಯಂತ್ರಣ ಮಾಡ್ಕೋಬಹುದು. ಸೊ ನಾವು ಅದಕ್ಕೆ ಬೇಕಾದಂತ ವಾತಾವರಣ ಕೊಟ್ಟರೆ ನಾವು ರಫ್ತು ಯೋಗ್ಯವರುವಂತ ನಾವು ಇಳುವರಿ ಪಡ್ಕೋಬಹುದು. ಸೊ ನನ್ನ ಪ್ರಕಾರ ಸಂರಕ್ಷಿತ ಬೇಸಾಯದಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ. ಈಗ ಒಮ್ಮೆ ಫ್ಲವರ್ ಕಲ್ಟಿವೇಷನ್ ಅನ್ನು, ಯಾವುದೇ ಒಂದು ಹೂವಿನ ಬೇಸಾಯವನ್ನು ಒಂದು ಸಂರಕ್ಷಿತ ಒಂದು ಶೇಡ್ ನೆಟ್ಟಲ್ಲಿ ಪ್ರಾರಂಭ ಮಾಡಿದಾಗ ಹೂವಿನ ಬೇಸಾಯ ಅಂತ್ಯವಾಗುತ್ತೆ, ಮುಗಿತದೆ. ಅಲ್ಲಿ ಹೇಗೆ ಬೆಳೆ ಬದಲಾವಣೆಯನ್ನು ಮಾಡ್ಕೊಳ್ಬಹುದು ಅಂತೀರಾ? ಬೇರೆ ಬೇರೆ ಹೂವಿನ ಬೇಸಾಯಕ್ಕೆ ಹೋಗ್ಬೋದು ಅಥವಾ ಹೇಗೆ ಮಾಡ್ಕೋಬಹುದು ಚೇಂಜ್ ಓವರ್? ಏನಾಗುತ್ತಂದ್ರೆ ಮಾರ್ಕೆಟಲ್ಲಿ ಹೂವು ನಾವಿದು ನೋವೆಲ್ಟಿ ಕ್ರಾಪ್ಸ್ ಕೂಡ ಅಂತೀವಿ. ಈಗ ಉದಾಹರಣೆಗೆ ಒಂದು ಕಲರ್ ಬೇಡಿಕೆ ಜಾಸ್ತಿ ಇರುತ್ತೆ ಮಾರ್ಕೆಟ್ದಲ್ಲಿ. ಸೊ ನಾವೇನು ಮಾಡಬೇಕು, ಎರಡರಿಂದ ಮೂರು ಕಲರ್ ಯಾವುದೇ ಬೆಳೆ ಇರಬೇಕು, ಜರ್ಬೇರ ಆಗಿರ್ಬೋದು, ರೋಸ್ ಆಗಿರ್ಬೋದು, ಎರಡರಿಂದ ಮೂರು ಕಲರನ್ನು ನಾವು ಮೂರು ತಳಿಗಳನ್ನು ನಾವು ನೆರಳು ಪರದೆ ಮಣೆ ಆಗಿರ್ಬೋದು ಅಥವಾ ಪಾಲಿಯೋಸಲ್ಲಿ ಹಾಕಬೇಕು, ನಾಟಿ ಮಾಡಬೇಕು. ಯಾಕಂದರೆ ಇದು ಬಹುವಾರ್ಷಿಕ ಬೆಳೆ, ನಾಟಿ ಮಾಡಿದ ನಂತರ ನಾವು 7-8 ವರ್ಷವರೆಗೆ ಸರಿ ಸಾಮಾನ್ಯವಾಗಿ ಒಳ್ಳೆ ರೀತಿಯಲ್ಲಿ ಬೆಳೆಸಬಹುದು. ಯಾವುದು ಬಹುವಾರ್ಷಿಕ ಬೆಳೆ ಅಂತಿರ್ತಾವು? ಗುಲಾಬಿ. ಗುಲಾಬಿ, ಗುಲಾಬಿ ಎಷ್ಟು ವರ್ಷ ಅದನ್ನು ಮೇಂಟೈನ್ ಮಾಡ್ಬೋದು ನಾವು? ಸರಿ ಸುಮಾರು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ 10 ವರ್ಷವರೆಗೂ ನಾವು ಮೇಂಟೈನ್ ಮಾಡ್ಕೋಬಹುದು. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮಗೆ ಮುಂದಿನ ಮಾರ್ಕೆಟ್ ನೋಡಬೇಕಂದ್ರೆ ಒಂದು ವೆರೈಟಿ ಮಾರ್ಕೆಟಲ್ಲಿ ಇವಾಗ ಡಿಮ್ಯಾಂಡ್ ಇದೆ ಅಂದರೆ ಹೇಳೋಕ್ಕಾಗಲ್ಲ. ಮುಂದಿನ ವರ್ಷ ಬೇರೆ ಕಲರ್ ಅಥವಾ ಬೇರೆ ವೆರೈಟಿ ಚೆನ್ನಾಗಿ ಬಂದರೆ ಅದಕ್ಕೆ ಬೇಡಿಕೆ ಜಾಸ್ತಿ ಇರ್ಬೋದು. ಸೊ ಹಾಗಾಗಿ ನಾವು ನಿರ್ವಹಣೆ ಈ ರೀತಿ ಮಾಡಬೇಕು, 2-3 ವೆರೈಟಿ ಇದ್ದರೆ ನಾವು ಸಪ್ಲೈ ಮಾಡ್ಕೋಬಹುದು. ಒಂದು ವೆರೈಟಿ ಡಿಮ್ಯಾಂಡ್ ಕಡಿಮೆ ಆದರೆ ಇನ್ನೊಂದು ವೆರೈಟಿಯಿಂದ ನಮಗೆ ಹೆಚ್ಚಿನ ಲಾಭ ಪಡ್ಕೋಬಹುದು ನಾವು. ಇನ್ನು ಈ ಮೌಲ್ಯವರ್ಧನೆ ಬಂದರೆ ಹೂಗಳನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಯಾವ ರೀತಿ ಅವಕಾಶ ಇದೆ? ಹೂಗಳಲ್ಲಿ ನಾವು ಬಣ್ಣ ತೆಗಿಬಹುದು. ಉದಾಹರಣೆ ಗುಲಾಬಿ ಇದೆ, ಗುಲಾಬಿಯಲ್ಲಿ ಬಣ್ಣ ತೆಕ್ಕೋಬಹುದು. ಅದೇ ರೀತಿ ಚೆಂಡು ಹೂ ಇದೆ, ಚೆಂಡುವಲ್ಲಿ ಒಂದು ಜಾಂಥೋಫಿಲ್ ಪಿಗ್ಮೆಂಟ್ ಲುಟೆನ್ ಅಂತ ಬರುತ್ತೆ, ಹಳದಿ ಕಲರ್ ಬಣ್ಣ ತಕೋತೀವಿ. ಅದು ಪೋಲ್ಟ್ರಿ ಇಂಡಸ್ಟ್ರಿ ಆಯಿತು, ಫಿಶರಿಯಲ್ಲಿ ಆಯಿತು, ಅಥವಾ ಕ್ಲೋದಿಂಗ್ ಇಂಡಸ್ಟ್ರಿಯಲ್ಲಿ ಬಣ್ಣ ಮಾಡೋಗೋಸ್ಕರ ಉಪಯೋಗ ಮಾಡ್ತಾರೆ ಅದು. ಸೊ ಸಾಕಷ್ಟು ಕಂಪನೀಸ್ ಅದಾವೆ, ಕರ್ನಾಟಕದಲ್ಲಿ ಆಯಿತು, ಕೇರಳ ಆಯಿತು, ನೆರೆ ತೆಲಂಗಾಣದಲ್ಲಿ ಈ ಥರ ಪ್ರೈವೇಟ್ ಕಂಪನೀಸ್ ಆಯಿತು, ಆಮೇಲೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೂಡ ಸಂಶೋಧನೆ ಆಗಿದೆ. ಸೊ ಬಣ್ಣ ತೆಗೆಯೋಕೆ ಉಪಯೋಗ ಮಾಡ್ತಾರೆ. ಅದೇ ರೀತಿ ಗುಲಾಬಿ ನೋಡಿದರೆ ಗುಲ್ಕಂದ್ ಆಗಿರ್ಬೋದು, ಆಮೇಲೆ ಒಣಗಿಸಿದ ಅಥವಾ ನಿರ್ಜಲೀಕರಿಸಿದ ಹೂಗಳನ್ನು ನಾವು ಮಾಡ್ಬೋದು, ಡ್ರೈ ಫ್ಲವರ್ಸ್. ಸೊ ಸಿಕ್ಕಾಪಟ್ಟೆ ರಫ್ತು ಮಾಡೋ ಡ್ರೈ ಫ್ಲವರ್ಸ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಅವನು ರಫ್ತು ಮಾಡ್ಬೋದು, ರಫ್ತು ಮಾಡ್ಕೋಬಹುದು. ಅದರಲ್ಲಿ ಏನಾಗುತ್ತಂದ್ರೆ ಹೆಚ್ಚಿನ ದಿನಗಳನ್ನು ಬಾಳಿಕೆ ಇರೋದ್ರಿಂದ ಡ್ರೈ ಫ್ಲವರ್ಸ್ ಅದರಲ್ಲಿ ಟೆಕ್ನಿಕ್ ಇದೆ, ಸಿಲಿಕಾ ಜೆಲ್ ಮೆಥಡ್ ಅಂತೀವಿ ನಾವು. ಅದೇ ರೀತಿ ನಾವು ಪ್ರೆಸ್ ಡ್ರಾಯಿಂಗ್ ಮೆಥಡ್ ಅಂತೀವಿ, ಓವನ್ ಡ್ರಾಯಿಂಗ್ ಮೆಥಡ್ ಅಂತೀವಿ, ಸೋಲಾರ್ ಡ್ರಾಯಿಂಗ್ ಮೆಥಡ್ ಅಂತೀವಿ. ಈ ರೀತಿ ನಿರ್ಜಲೀಕರ ಮಾಡಿದ ನಂತರ ಸಾಕಷ್ಟು ಈಗ ನಾವು ಯಾವ ಥರ ಪ್ರೊಸೆಸ್ಡ್ ಫುಡ್ ಮಾಡ್ತೀವಿ ಅದೇ ರೀತಿ ಡಿಹೈಡ್ರೇಟೆಡ್ ಫ್ಲವರ್ಸ್ ಅಂತೀವಿ. ಸೊ ಡ್ರೈಡ್ ಫ್ಲವರ್ಸ್ಗೆ ಸಾಕಷ್ಟು ಬೇಡಿಕೆ ಇದೆ. ಇಲ್ಲಿ ಹೇಗಿದೆ ಒಪ್ಪಂದ ಕೃಷಿ ಅಂತ ಹೇಳ್ತೀವಿ ನಾವು, ಹೂವಿನ ಬೇಸಾಯದಲ್ಲಿ ಒಪ್ಪಂದ ಕೃಷಿಗೆ ಯಾವ ರೀತಿ ಸ್ಕೋಪ್ ಇದೆ, ಆದ್ಯತೆ ಇದೆ ಅಂತೀರಿ? ಯಾಕಂದರೆ ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿ ಆಗಬೇಕು, ಯಾವುದೇ ಒಂದು ಉತ್ಪನ್ನ ಬೆಳೆದ ಮೇಲೆ ಒಳ್ಳೆ ರೀತಿಯಿಂದ ಲಾಭ ಬರಬೇಕು, ಮಾರುಕಟ್ಟೆಗೆ ಆಗಬೇಕು, ತೊಂದರೆ ಆಗಬಾರ್ದು. ಒಪ್ಪಂದ ಕೃಷಿಯನ್ನು ಮಾಡ್ಕೊಂಡ್ಬಿಟ್ಟು ಮಾಡೋದು ಒಳ್ಳೇದಂತೀರಾ ಇಲ್ಲಿ ಹೇಗೆ ಹೂವಿನ ಬೇಸಾಯದಲ್ಲಿ? ಹೂವಿನ ಬೇಸಾಯದಲ್ಲಿ ಒಪ್ಪಂದ ಕೃಷಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಈಗ ಮೊದಲನೇದಾಗಿ ತಾವು ಕೇಳಿದ ಹಾಗೆ ಇವಾಗ ಬಣ್ಣ ತೆಗೋಗೋಸ್ಕರ ಗುಲಾಬಿ ಅಥವಾ ನಮ್ಮ ಚೆಂಡು ಹೂ ಬೆಳೆಸ್ತಾ ಇದ್ದೀವಿ. ಅದೇ ರೀತಿ ಅವರು ಒಂದು ಅವ್ರೇನು ಮಾಡ್ತಾರೆ, ಬೀಜ ಕೊಡ್ತಾರೆ, ಇಂಥ ಬೀಜ ನಮಗೆ ಇದೇ ವೆರೈಟಿ ಇದೆ, ಇದರಲ್ಲಿ ಲ್ಯೂಟೆನ್ ಕಂಟೆಂಟ್ ಜಾಸ್ತಿ ಇದೆ, ಜಾಂಥೋಫಿಲ್ ಪಿಗ್ಮೆಂಟ್ ಬಣ್ಣದ ಜಾಸ್ತಿ ಇದೆ ಇದೆ. ಸೊ ಅವ್ರೇನಿದೆ ಇನ್ಪುಟ್ಸ್ ಕೊಡ್ತಾರೆ. ಅದೇ ರೀತಿ ನಾವು ಏನೈತಿ ಆ ರೈತರು ಬೆಳ್ಕೊಂಡು ಅದಕ್ಕೆ ಒಂದು ದರ ಫಿಕ್ಸ್ ಮಾಡ್ಕೊಳ್ತಾರೆ, 10 ರೂಪಾಯಿ 15 ರೂಪಾಯಿ ಕೆ ಜಿ. ಉದಾಹರಣೆ ಚೆಂಡು ಹೂ ತೊಗೊಂಡ್ರೆ 10 ರೂಪಾಯಿ ಸಿಕ್ಕರೂ ಕೂಡ ಚೆಂಡು ಹೂವಲ್ಲಿ ಲಾಭ ಇದೆ. ಒಪ್ಪಂದ ಮಾಡಿದರೆ ಮಾರ್ಕೆಟ್ದು ರಿಸ್ಕ್ ಇರೋದಿಲ್ಲ, ಅವ್ರ ಬೇಡಿಕೆ ಯಾವ ರೀತಿ ಡಯಾಮೀಟರ್ ಇರಬೇಕು ಹೂವಿದ್ದು, ಹೂವಿನ ತೂಕ ಎಷ್ಟಿರಬೇಕು. ಸೊ ಆ ರೀತಿ ನಾವು ಒಳ್ಳೆ ಬೆಳೆ ಬೆಳ್ಕೋಬಹುದು, ಏನು ತೊಂದರೆ ಇಲ್ಲ. ಅದೇ ರೀತಿ ನಾವು ರಫ್ತು ಮಾಡ್ಬೇಕಂದ್ರೆ ರಫ್ತುದಾರರ ಜೊತೆ ಅವ್ರದ್ದೇನು ಕರಾರು ಇರುತ್ತೆ ಅದ್ರ ಪ್ರಕಾರ ನಾವು ಬೆಳೆ ಬೆಳ್ಕೊಂಡು ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸರ್ಕಾರಿ ಸಂಸ್ಥೆಗಳು ಆಯಿತು ಅಥವಾ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಅಥವಾ ಮಾರುಕಟ್ಟೆಯಲ್ಲಿ ನಾವು ಈ ರೀತಿ ಎಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಪದವೀಧರರಿಗೋಸ್ಕರ ಸ್ಟಾರ್ಟ್ಅಪ್ಸ್ಗೋಸ್ಕರ ನಾವು ಬೇರೆ ಕಡೆ ರಫ್ತು ಮಾಡಬೇಕು ಅಥವಾ ಬೇರೆ ಕಡೆ ಎಲ್ಲಿ ಹೆಚ್ಚಿನ ಬೇಡಿಕೆ ಇದೆ ನಾವು ಸಾಗುವಳಿ ವೆಚ್ಚ ನೋಡಿಕೊಂಡು ಆಮೇಲೆ ನಾವು ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ತೆಗೆದು ನಮಗೆ ಎಲ್ಲಿ ಹೆಚ್ಚು ಲಾಭ ಆಗುತ್ತೆ ಅಲ್ಲಿ ರೈತರು ಕಳಿಸ್ಬೋದು. ಯಾಕಂದರೆ ಇದು ಹೆಚ್ಚಿನ ಮೌಲ್ಯ ಇರುವಂಥದ್ದು ಕಡಿಮೆ ಸಾಂದ್ರತೆ ಉಳ್ಳ ಬೆಳೆಗಳನ್ನು ನಾವು ಸಂರಕ್ಷಿತ ಬೇಸಾಯಲ್ಲಿ ಬೆಳೆಸ್ತಾ ಇದ್ದೀವಿ. ಯಾಕಂದರೆ ಸಣ್ಣ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಂಡು ನಾವು ಕಳಿಸ್ಬೋದು. ಹೇಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಕೊಡಲಿಕ್ಕೆ ನಿಮ್ಮಲ್ಲಿ ಏನಾದರೂ ಪ್ರಾತ್ಯಕ್ಷಿಕೆಗಳು, ಡೆಮಾನ್ಸ್ಟ್ರೇಷನ್ಸ್ ನಿಮ್ಮಲ್ಲಿ ಇದ್ರ ಬಗ್ಗೆ ಹೆಚ್ಚು ಮೌಲ್ಯಯುತವಾದಂಥ ಹೂವಿನ ಬೇಸಾಯದ ಬಗ್ಗೆ ನಿಮ್ಮಲ್ಲಿ ಏನಾದರೂ ನೋಡಲಿಕ್ಕೆ ಮಾಡಲಿಕ್ಕೆ ಅಥವಾ ತರಬೇತಿಗಳು ಆ ಥರ ನಡೀತಾ ಇರ್ತವೆ ವಿಶ್ವವಿದ್ಯಾಲಯದಲ್ಲಿ? ವಿಶ್ವವಿದ್ಯಾಲಯದ ನಾವು ಮಾಡ್ತಾ ಇರ್ತೀವಿ. ನಮ್ಮಲ್ಲಿ ಪ್ರಾತ್ಯಕ್ಷಿಕೆ ತೋಟಗಳಿದ್ದಾವೆ. ಸೊ ಸಂರಕ್ಷಿತ ಬೇಸಾಯ ಆಗಿರ್ಬೋದು ಅಥವಾ ನಾವು ಒಣ ಓಪನ್ ಕಂಡೀಷನಲ್ಲಿ ಆಗಿರ್ಬೋದು, ಹೊರಗಿನ ವಾತಾವರಣದಲ್ಲಿ ಅಥವಾ ಸಂರಕ್ಷಿತ ಬೇಸಾಯದಲ್ಲಿ ಯಾವ ರೀತಿ ಹೂವಿನ ಬೇಸಾಯ ಮಾಡಬೇಕು, ಗುಲಾಬಿ ಆಗಿರ್ಬೋದು, ಚೆಂಡು ಆಗಿರ್ಬೋದು ಅಥವಾ ಸಾಂಪ್ರದಾಯಿಕ ಬೆಳೆಗಳು ಆಗಿರ್ಬೋದು, ರಫ್ತಿಗೆ ಯೋಗ್ಯ ಇರುವಂಥದ್ದು ಅದರಲ್ಲಿ ಕೂಡ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ. ಆಮೇಲೆ ತರಬೇತಿ ಕೂಡ ಕೊಡ್ತೀವಿ ನಾವು. ಸೊ ರೈತರು ನಮಗೆ ಭೇಟಿ ಕೊಡ್ತಾ ಇರ್ತಾರೆ ವಿಶ್ವವಿದ್ಯಾಲಯಕ್ಕೆ, ಆಮೇಲೆ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಅವ್ರದ್ದು ಏನಾದರೂ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡೋದು ಪ್ರಯತ್ನ ಮಾಡ್ತಾ ಇರ್ತೀವಿ. ಏನು ಹೇಳ್ತೀರಿ ತಾವು, ತೋಟಗಾರಿಕೆ ಅದರಲ್ಲೂ ವಿಶೇಷವಾಗಿ ಪುಷ್ಪ ಕೃಷಿಯಲ್ಲಿ ಸಾಕಷ್ಟು ಒಂದು ಪರಿಣಿತಿಯನ್ನು ಪಡ್ಕೊಂಡಿದ್ದೀರಿ. ನಮ್ಮ ಯುವಕರು ಪದವಿಯನ್ನು ಮುಗಿಸಿ ತೋಟಗಾರಿಕೆ ಇರ್ಬೋದು, ಕೃಷಿ ಇರ್ಬೋದು, ಪದವಿದರು ಸಾಕಷ್ಟು ಅನ್ಎಂಪ್ಲಾಯ್ಡ್ಸ್ ಇದ್ದಾರೆ. ಅವರಿಗೆಲ್ಲ ಯಾವ ರೀತಿ ಮಾಡ್ಕೊಂಡ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಅವಕಾಶಗಳಿದಾವೆ ಅಂತ ಹೇಳ್ತೀರಿ, ಹೇಗೆ? ಸಾಕಷ್ಟು ಅವಕಾಶಗಳಿದೆ. ಯಾಕಂತಂದರೆ ಪ್ರೊಡಕ್ಷನ್ ಒಂದೇ ನಾವು ನೋಡೋಕ್ಕಾಗಲ್ಲ. ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು, ಅದರಲ್ಲಿ ನಾವು ಸಂಸ್ಕರಣೆ ಯಾವ ರೀತಿ ಮಾಡ್ಕೋಬೇಕು, ಯಾವ ಬೆಳೆ ಯಾವ ಸೀಸನಲ್ಲಿ ಬೆಳೆಸಬೇಕು. ಸಾಮಾನ್ಯವಾಗಿ ರೈತರು ಬೆಳೆಸ್ತಾ ಇರ್ತಾರೆ. ಸೊ ಪದವೀಧರರು ಏನು ಪ್ಲಾನ್ ಮಾಡಬೇಕು, ಆಫ್ ಸೀಸನಲ್ಲಿ ಯಾವ ರೀತಿ ಬೆಳೆಸಬೇಕು ಮತ್ತು ಮಾರ್ಕೆಟ್ ಎಲ್ಲಿ ಹೆಚ್ಚು ಬೇಡಿಕೆ ಇದೆ, ಯಾವ ಸೀಸನಲ್ಲಿ ಯಾವ ಬೆಳೆ ಬೆಳೆಸಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಒಳ್ಳೆ ಬೆಳೆ ಬೆಳೆದರೆ ರೈತರಿಗೆ 100% ಅವರಿಗೆ ಒಳ್ಳೆ ಲಾಭ ಸಿಗುತ್ತೆ. ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ನಾವು ಏನೈತಿ ಪ್ಲಾನ್ ಮಾಡ್ಕೋಬೇಕು. ಇಲ್ಲಿ ರೇಟ್, ಉದಾಹರಣೆಗೆ ಇಲ್ಲಿ ರೇಟ್ 10 ರೂಪಾಯಿ ಕೆ ಜಿ ಚೆಂಡು ಹೋಗ್ತಾ ಇದೆ, ಬೆಂಗಳೂರಲ್ಲಿ 60 ರೂಪಾಯಿ ಇದ್ದರೆ ಸಾಗ, ನಾವು ಟ್ರಾನ್ಸ್ಪೋರ್ಟೇಷನ್ ವೆಚ್ಚ ಒಂದು 5 ರೂಪಾಯಿ ಪ್ರತಿ ಕೆ ಜಿ ಆದರೂ ಕೂಡ ನಮಗೊಂದು 20-30 ರೂಪಾಯಿ ಹೆಚ್ಚು ಲಾಭ ಸಿಗುತ್ತೆ. ಸೊ ಅಲ್ಲಿ ನಮ್ಮ ಮಾರ್ಕೆಟ್ ಕಾಂಟ್ಯಾಕ್ಟ್ ಇಡಬೇಕು. ಹೂವಿನ ಮಾರ್ಕೆಟ್ ಆಗಿರ್ಬೋದು ಅಥವಾ ಬೇರೆ ಕಡೆ ಯಾವ ರೀತಿ ಡಿಮ್ಯಾಂಡ್ ಇದೆ, ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೋಬೇಕು, ಯಾವ ರೀತಿ ಅದರಲ್ಲಿ ಮೌಲ್ಯವರ್ಧನೆ ಮಾಡ್ಕೋಬಹುದು, ಈಗ ಇಳುವರಿ ಹೆಚ್ಚು ಬಂದರೆ ಈ ರೀತಿ ಮಾಡಿದರೆ ನಮಗೆ ಸಂಪೂರ್ಣ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಹಾಗಾಗಿ ಮಾಹಿತಿ ಇದ್ರೆ ನಾವು ಒಳ್ಳೆ ಲಾಭ ಪಡ್ಕೋಬಹುದು, ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಬಂದಾಗ ಕಲಬುರಗಿ, ಬೀದರ್, ರಾಯಚೂರು ಈ ಕಡೆ ಎಲ್ಲ ಯಾದಗಿರಿ, ಈ ಜಿಲ್ಲೆಗಳಲ್ಲಿ ಹೇಗೆ ಅನಿಸ್ತದೆ ತಮಗೆ? ನಾವು ಈಗ ಕೋಲಾರ, ಚಿಕ್ಕಬಳ್ಳಾಪುರ, ತಮಿಳುನಾಡು ಬಾರ್ಡರ್ಗಳಲ್ಲೆಲ್ಲ ಚೆನ್ನಾಗಿ ಹೂವಿನ ಬೇಸಾಯದ ಬಗ್ಗೆ ಅವೇರ್ನೆಸ್ ಇದೆ, ಭಾಳಷ್ಟು ಬೆಳೀತಾರೆ, ಮಾರುಕಟ್ಟೆಗೆಲ್ಲ ಬೆಂಗಳೂರು ಸುತ್ತಮುತ್ತ ಹೂ ಬರ್ತಾ ಇದೆ. ಈ ಒಂದು ಒಣ ಬೇಸಾಯದ ಪ್ರದೇಶದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗೆ ಅನಿಸುತ್ತೆ ತಮಗೆ, ಯಾವ ಥರ ಇಲ್ಲಿ ಸ್ಟೇಟಸ್ ಇದೆ ಹೂವಿನ ಬೇಸಾಯದ್ದು? ಹೂವಿನ ಬೇಸಾಯ ಬಹಳ, ಪ್ರದೇಶ ವಿಸ್ತರಣೆ ಬಹಳ ಕಡಿಮೆ ಇದೆ. ರೈತರು ಇತ್ತೀಚಿನ ದಿನಗಳಲ್ಲಿ ಕಲಬುರಗಿ, ಬೀದರ್, ರಾಯಚೂರು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೆಳೆ ಹೂವಿನ ಬೆಳೆ ಬೆಳೆಸ್ತಾ ಇದ್ದಾರೆ. ಸೊ ಅವ್ರಿಗೆ ಮಾರುಕಟ್ಟೆ ಕೂಡ ಸಿಗ್ತಾ ಇದೆ. ರೋಡ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್, ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಕಾರ್ಗೋ ಫೆಸಿಲಿಟೀಸ್ ಬರೋದ್ರಿಂದ ರೈತರು ಮುಂದೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಬೇಡಿಕೆ ಬರುತ್ತೆ. ಹೂ ಮನುಷ್ಯ ಹುಟ್ಟಿದ ಹಿಡಿದು ಸಾಯೋವರೆಗೆ ಹೂವಿನ ಜೊತೆ ಹೂ ಬೇಕಾಗುತ್ತೆ. ಹೂ ಬೇಕಾಗುತ್ತೆ, ಎಲ್ಲ ಕೆಲಸಗಳು, ಒಳ್ಳೆ ಕೆಲಸಕ್ಕೂ ಬೇಕು, ಕೆಟ್ಟ ಕೆಲಸಕ್ಕೂ ಬೇಕು ಎಲ್ಲ ಹೂಗಳು. ಹುಟ್ಟಿದಾಗೂ ಬೇಕು, ಸಾಯೋವಾಗೂ ಬೇಕಂತ ಅದು ಒಂದು ಗಾದೆ ಮಾತಿದೆ. ಏನು ಹೇಳ್ತೀರಿ ಕೊನೆಯದಾಗಿ ಹೂವಿನ ಬೇಸಾಯ ಮಾಡುವಂಥವ್ರಿಗೆ, ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಮೌಲ್ಯಯುತವಾದಂಥ ಹೂಗಳನ್ನು ಶೇಡ್ ನೆಟ್ಟಲ್ಲಿ ಬೆಳೆಯುವಂಥ ಒಂದು ಆಸೆ ಆಸಕ್ತಿ ಇದ್ದಂಥವ್ರಿಗೆ ಏನು ತಮ್ಮ ಕಿವಿ ಮಾತು? ತಾವು ಸಂಪೂರ್ಣವಾಗಿ ಯಾವ ಬೆಳೆ ಬೆಳೆಸಬೇಕು, ಯಾವ ಸೀಸನಲ್ಲಿ ಆ ಬೆಳೆ ನಾವು ಕೊಯ್ಲು ಮಾಡಬೇಕು ಮತ್ತು ಎಲ್ಲಿ ಮಾರ್ಕೆಟ್ ಮಾಡಬೇಕಂತ ಸಂಪೂರ್ಣ ಮಾಹಿತಿ ಬೇಕು. ಮಾಹಿತಿ ಅಥವಾ ತರಬೇತಿಗಳನ್ನು ಪಡಿಬೇಕು, ಬೇರೆ ಬೇರೆ ತೋಟಗಳಿಗೆ ಅಲ್ಲಿ ವಿಸಿಟ್ ಮಾಡ್ಬೇಕು, ಅವ್ರು ವಿಸಿಟ್ ಮಾಡಬೇಕು ಮತ್ತು ಏನು ತೊಂದರೆ ಅದಾವ, ಆಮೇಲೆ ಯಾವ ತಳಿ ಡಿಮ್ಯಾಂಡ್ ಜಾಸ್ತಿ ಇದೆ, ಆಮೇಲೆ ಯಾವ ರೀತಿ ನಾವು ಹೆಚ್ಚಿನ ಇಳುವರಿ ಪಡ್ಕೋಬೇಕು, ಉತ್ಪಾದಕತೆ ಹೆಂಗೆ ಹೆಚ್ಚಿಸಬೇಕು. 100% ಲಾಭ ಇದೆ, ಯಾವುದೇ ಕಾರಣಕ್ಕೂ ಪುಷ್ಪ ಕೃಷಿಯಲ್ಲಿ ನಷ್ಟ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛಿಸ್ತೇನೆ. ಆಮೇಲೆ ಹೂವಿನ ಬೇಸಾಯ ಇದು ಹೆಂಗಂದ್ರೆ ದಿನನಿತ್ಯ ನಮಗೆ ಇಳುವರಿ ಬರುತ್ತೆ, ದುಡ್ಡು ಬರ್ತಾ ಇರುತ್ತೆ ರೈತರಿಗೆ. ಸೊ ಒಳ್ಳೆ ಲಾಭದಾಯಕ, ಒಂದು 10 ಗುಂಟೆ ಆದರೂ ನಾವು ಹೂವಿನಗೋಸ್ಕರ ನಾವು ಬಿಡಬೇಕು. ಎಲ್ಲ ರೈತರು ಒಂದು 10 ಗುಂಟೆ ಇದ್ರೆ ಇವಾಗ 10 ಗುಂಟೆ ಆದರೂ ಬೇರೆ ಬೇರೆ ಹೂಗಳನ್ನು ಬೆಳಿಲಿಕ್ಕೆ ಬರಬೇಕು ರೈತರು. ಹೌದು, ಯಾಕಂದ್ರೆ ಅವ್ರು ಕೊಯ್ಲು ಮಾಡ್ಕೋಬಹುದು, ಅಲ್ಲಿ ಮಾರುಕಟ್ಟೆಗೆ ಅವ್ರು ಕೊಟ್ಟರೆ ಅಥವಾ ಬಾಗವನ್ರು ಅವರು ತಾಕಗಳಿಗೆ ಭೇಟಿ ನೀಡಿ ಅಡ್ವಾನ್ಸ್ ಆಗಿ ತಗೋತಾರೆ. ಸಾಕಷ್ಟು ಡಿಮಾಂಡ್ ಇಲ್ಲಿ ಇಲ್ಲಿ ಗುಲಾಬಿ ತಗೊಳ್ರಿ, ಚೆಂಡು ತಗೊಳ್ರಿ, ಸೇವಂತಿ ತಗೊಳ್ರಿ, ಮಲ್ಲಿಗೆ ತಗೊಳ್ರಿ, ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಈ ಭಾಗದಲ್ಲಿ. ಒಳ್ಳೆಯದು ಡಾಕ್ಟರ್ ಕಪಿಲ್ ಪಾಟೀಲ್ರೆ, ಇದುವರೆಗೂ ಮೌಲ್ಯಯುತವಾದಂಥ ಹೂಗಳನ್ನು ಶೇಡ್ ನೆಟ್ಟಲ್ಲಿ ಬೆಳಿಲಿಕ್ಕೆ ಯಾವ ರೀತಿ ಒಂದು ಅವಕಾಶಗಳಿದ್ದಾವೆ, ಜೊತೆಗೆ ಲಾಭಗಳು ಯಾವ ರೀತಿ ಬರ್ತವೆ, ಜೊತೆಗೆ ಮಾಡಬೇಕಾದಾಗ ಏನೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನು ತಗೊಂಡು ಬೇಸಾಯವನ್ನು ಮಾಡ್ಬೋದು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಮ್ಮ ಯುವಕರು ಇಂಥ ವಿಚಾರವನ್ನು ಗಮನಿಸ್ಬೋದು. ರೈತ ಬಾಂಧವರು ಸಾಕಷ್ಟು ಭೂಮಿ ಇದೆ, ನೀರಾವರಿ ಅನುಕೂಲತೆಗಳಿದ್ದಾವೆ, ಸಾಕಷ್ಟು ಇಲ್ಲಿ ಸಹ ಒಂದು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಈ ಒಂದು ಅವಕಾಶವನ್ನು ಬಳಸಿಕೊಂಡು ಹೆಚ್ಚೆಚ್ಚಾಗಿ ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚೆಚ್ಚಾಗಿ ಮೌಲ್ಯಯುತವಾದಂಥ ಬೆಳೆಗಳನ್ನು ಬೆಳೆದರೆ ಖಂಡಿತ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ರೈತರು ಸಹ ಇಂಥ ವಿಚಾರವನ್ನು ಗಮನಿಸಲಿ ಅಂತೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ನೆರಳು ಪರದೆಯಲ್ಲಿ ರಫ್ತು ಯೋಗ್ಯ ಹೂ ಬೀಸಾಯ ಕುರಿತು ತೋಟಗಾರಿಕಾ ತಜ್ಞರಾದ ಡಾಕ್ಟರ್ ಕಪಿಲ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ, ಕ್ಷಮಿಸಿ, ಈಗ ಕೇಳಿ ಪೇಟೆ ಧಾರಣೆಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಪೇಟೆ ಧಾರಣೆ. ರಾಯಚೂರು ಮಾರುಕಟ್ಟೆ ಸಣ್ಣ ಭತ್ತ ಸೋನ ಕನಿಷ್ಠ 2,101 ರೂಪಾಯಿಗಳಿಂದ ಗರಿಷ್ಠ 2,219 ರೂಪಾಯಿಗಳವರೆಗೆ. ಹೊಣಗಡಲೆ 3,927 ರೂಪಾಯಿಗಳಿಂದ 5,801 ರೂಪಾಯಿಗಳವರೆಗೆ. ಕೆಂಪು ತೊಗರಿ 6,173 ರೂಪಾಯಿಗಳಿಂದ 6,189 ರೂಪಾಯಿಗಳವರೆಗೆ. ಶೇಂಗಾ ಗುಂಗ್ರೆ 4,029 ರೂಪಾಯಿಗಳಿಂದ 4,229 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 5,626 ರೂಪಾಯಿಗಳಿಂದ 5,808 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ ಕನಿಷ್ಠ 6,550 ರೂಪಾಯಿಗಳಿಂದ ಗರಿಷ್ಠ 7,900 ರೂಪಾಯಿಗಳವರೆಗೆ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳಿ ವಡವಟ್ಟಿ ಗ್ರಾಮದ ಬೆನಕಮ್ಮ ಮತ್ತು ಸಂಗಡಿಗರಿಂದ ಲಂಬಾಣಿ ಪದಗಳನ್ನು.